ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಕಾಡು ಇದ್ದರೆ ನಾಡು, ಕಾಡನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಕಾಡ್ಗಿಚ್ಚು ನಿರ್ವಹಣೆಗೆ ಕರ್ನಾಟಕ ಅರಣ್ಯ ಇಲಾಖೆ ಸಜ್ಜಾಗಿದೆ. 98% ಕಾಡ್ಗಿಚ್ಚಿಗೆ ಕಾರಣ ಮಾನವನ ಕಿಚ್ಚು, ನಿರ್ಲಕ್ಷ್ಯತೆ ಮತ್ತು ಅಜ್ಞಾನ. ಬನ್ನಿ ಜಾಗರೂಕರಾಗೋಣ, ಕಾಡ್ಗಿಚ್ಚನ್ನು ತಡೆಯೋಣ, ಅರಣ್ಯವನ್ನು ಉಳಿಸೋಣ. ಹೆಚ್ಚಿನ ಮಾಹಿತಿಗೆ ಅರಣ್ಯ ಸಹಾಯವಾಣಿ 1926 ಕರೆ ನೀಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ಸಿಪಿ ಗ್ರಾಮ್ಸ್, ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೆವೆನ್ಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಇದು ಪ್ರತಿ ಭಾರತೀಯ ಪ್ರಜೆಯ ಯಾವುದೇ ದೂರಿಗೆ ತ್ವರಿತ ಕಾರ್ಯಾಚರಣೆಯ ಪೋರ್ಟಲ್. ಸಿಪಿ ಗ್ರಾಮ್ಸ್ ಒಂದು ಅತ್ಯಂತ ವಿಶ್ವಾಸಾರ್ಹ ವ್ಯವಸ್ಥೆಯಾಗಿದ್ದು ಪ್ರತಿ ನಾಗರಿಕರನ್ನ ಸಶಕ್ತಗೊಳಿಸುತ್ತದೆ ಮತ್ತು ಇದನ್ನು ಕಾರ್ಯಗತಗೊಳಿಸುವ ಎಲ್ಲಾ ಹಂತಗಳ ಅಧಿಕಾರಿಗಳ ಬದ್ಧತೆ ದೃಢವಾಗಿ ಹೇಳುತ್ತದೆ. ಸಿಪಿ ಗ್ರಾಮ್ಸ್ ಸಂವೇದನಾಶೀಲ, ಪರಿಣಾಮಕಾರಿ ಹಾಗೂ ವಿಶ್ವಾಸಾರ್ಹ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆಯನ್ನು ತಂದರು ನೀಡುತ್ತಾ ಇದ್ದಾರೆ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಮಣ್ಣಿನ ಮಗ. ಇವತ್ತಿನ ಈ ಕಾರ್ಯಕ್ರಮದೊಳಗ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಭಾಗಿವಾಡಿ ತಾಲೂಕಿನ ನಂದಿಹಾಳ ಪಿಯು ಗ್ರಾಮದ ಮಂಜುನಾಥ್ ಬಸಪ್ಪ ದೊಡ್ಡಮನಿ, ಕಲ್ಪನಾ ಮಂಜುನಾಥ್ ದೊಡ್ಡಮನಿ ಹಾಗೂ ಸಾವಿತ್ರಿ ದೊಡ್ಡಮನಿ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಮಾತುಕತೆಯನ್ನ ನಡೆಸಿಕೊಡುತ್ತಾರೆ ಬಿವಿ ಶ್ರೀಧರ್. ನಮ್ಮ ರೈತ ಬಾಂಧವರಿಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಸವನ ಬಾಗೇವಾಡಿ ತಾಲೂಕಿನ ನಂದಿಯಾಳ್ ಪಿಯು ಗ್ರಾಮದ ಮಂಜುನಾಥ್ ಬಸಪ್ಪ ದೊಡ್ಡಮನಿ ಅವರ ಜೊತೆ ಇದ್ದಾರೆ. ಇವರು ಸಮಗ್ರ ಕೃಷಿ ಮಾಡಿಕೊಂಡು ಸುಮಾರು 26 ಎಕರೆನಲ್ಲಿ ಕೃಷಿ ಮಾಡ್ತಿದ್ದಾರೆ. ಇವರನ್ನ ಮಾತಾಡಿಸಿ ನಾವು ಇವರ ಅನುಭವಗಳನ್ನ ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಮಂಜುನಾಥ್ ಅವರೇ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಈಗ ನಿಮ್ಮಲ್ಲಿ ಸುಮಾರು 26 ಎಕರೆ ಹೊಲ ಇದೆ, ಇದರಲ್ಲಿ ಏನೇನ್ ಬೆಳೀತಿದ್ದೀರಿ ಸರ್? ನಮ್ದು ತೋಟ 12 ಎಕರೆ ಐತೆ ಸರ್. ಆಮ್ಯಾಗ ಉದ್ದಿದ್ದೆಲ್ಲ ಮೇಲರ್ ಜಮೀನ್ ಮಾಡ್ತೇವೆ ಸರ್. ಅದಾಗ ಜೋಳ, ಗೋಧಿ, ತೊಗರಿ, ಕಡ್ಲಿ, ಆಮ್ಯಾಗ ಹೆಸರು ಹಾಕೊಂತೀವಿ ಸರ್. ಅಲಸಂದಿ, ಹವೇಜ, ಸಜ್ಜೆ ಹಾಕ್ತೀವಿ ಸರ್. ನವಣಿ ಹಾಕ್ತೇವಂತೀವಿ. ನಮ್ಮ ಮನೆ ಪೂರ್ತಕ ಹಾಕೊಂತೀವಿ ಸರ್. ಜಾಸ್ತಿ ದೊಡ್ಡ ಬೆಳೆ ಅಂದ್ರೆ ಏನೈತೆ ತೊಗರಿ, ಅಜವಾನ, ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕೊಂತೀವಿ ಸರ್. ಮತ್ತೆ ತೋಟದಲ್ಲಿ ಏನಿದೆ ಒಂದು 1/2 ಎಕರೆ ದ್ರಾಕ್ಷಿ ಐತೆ ಸರ್. ಒಂದು 2.5 ಎಕರೆ ದಾಳಿಂಬೆ ಐತೆ ಸರ್. 1 ಎಕರೆ ನಿಂಬೆ ಗಿಡ ಐತೆ ಸರ್. ಆಮ್ಯಾಗ ಏನೈತೆ ಮನೆ ಪೂರ್ತಕ ಒಂದು 79 ತೆಂಗಿನ ಗಿಡ ಇದೆ ಸರ್. ಸಾಗುವ ಗಿಡ ಐತೆ ಸರ್. ಶ್ರೀಗಂಧ ಗಿಡ. ನಾವು ಒಟ್ಟು ಹಣ್ಣಿನ ಗಿಡಗಳು ಎಲ್ಲ ರೀತಿ ಹಾಕೊಂಡಿವಿ ಸರ್. ನಮ್ಮ ಮನೆಗೆ ಎಷ್ಟು ಹತ್ತೋ ಅಷ್ಟು ಹಾಕೊಂಡಿವಿ ಸರ್ ಹಣ್ಣು. ಈಗ ದ್ರಾಕ್ಷಿ ಎಷ್ಟು ಎಕರೆಯಲ್ಲಿ ಬೆಳೀತಿದ್ರಿ? ನಾವು 1/2 ಎಕರೆ ದ್ರಾಕ್ಷಿ ಐತೆ ಸರ್. ಇದು ದಾಳಿಂಬೆ? ದಾಳಿಂಬೆ 2.5 ಎಕರೆ ಐತೆ. ದಾಳಿಂಬೆ ಈಗ ಹೂ ಬಿಟ್ಟಿದೆ. ಯಾವಾಗ ಅದು ಫಲ ಸಿಗುತ್ತೆ? ಏಪ್ರಿಲ್ ಲಾಸ್ಟ್ ವೀಕ್ ಅಥವಾ ಮೇ ಸೆಕೆಂಡ್ ವೀಕ್ ಒಳಗೆ ಅದು ಬರಬಹುದು ಸರ್. ಇದಕ್ಕೆ ಸಾಕಷ್ಟು ಕೀಟಬಾಧೆ ಅಂತಾನು ಇದೆ ದಾಳಿಂಬೆಗೆ, ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಿ? ಅದಕ್ಕೆ ನಿರ್ವಹಣೆ ಅಂದ್ರೆ ಏನು ಸರ್, ನಾವು ಕೆಮಿಕಲ್ ಜಾಸ್ತಿ ಯೂಸ್ ಮಾಡಂಗ ಸರ್. ಸಾವಯವ ಗೊಬ್ಬರನು ಹಾಕೊಂತೀವಿ ಸರ್. ಮೇಲಾಗಿ ಏನೈತಲ ಜೈವಿಕ ಗೊಬ್ಬರನ ಉಪಯೋಗ ಮಾಡ್ಕೊಂತೀವಿ ಸರ್. ಆಮ್ಯಾಗ ಏನೈತಲ ಈಗ ಕೀಟ ನಿರ್ವಹಣೆಗೆ ಟ್ರಿಪ್ಸ್ ಅಂತೇಳಿ ಹೇಳ್ತಾರೆ ಸರ್. ಆ ಟ್ರಿಪ್ಸ್ಗೆ ಏನೈತಲ ಸೋಲಾರ್ ಡ್ರಾಪ್ ಹಾಕೊಂಡಿವಿ ಸರ್. ಮ್ಯಾಗ ಔಷಧನು ಸ್ಪ್ರೇ ಮಾಡ್ಕೊಂತೀವಿ ಸರ್. ಸ್ವಲ್ಪ ಹೋಮಿಯೋಪತಿ ಔಷಧನು ಯೂಸ್ ಮಾಡ್ತೇವೆ ಸರ್, ಸಿಕ್ಷನ್ ಸಂಬಂಧ. ಆಮ್ಯಾಗ ಲಘು ಪೋಷಕಾಂಶಗಳು ಅಂತೇಳಿ ಹೋಮಿಯೋಪತಿ ಒಳಗ ಕೊಡ್ತೇವೆ ಸರ್, ಅದು ಯೂಸ್ ಮಾಡ್ತೇವೆ ಸರ್. ಈ ವಿಶೇಷವಾಗಿ ಹೋಮಿಯೋಪತಿ ಔಷಧ ಅಂದ್ರೆ ಅದು ಹೇಗೆ, ಏನಕ್ಕೆ ಬಳಸ್ತೀರಾ ಸರ್? ಈಗ ನಾವು ಸಾವಯವ ಮತ್ತೆ ಅದ್ರ ಜೊತೆಗೆ ಏನಿದ್ರೆ ಹೋಮಿಯೋಪತಿ ಎರಡು ಮಾಡೋದ್ರಿಂದ ಕೆಮಿಕಲ್ ಬಳಸೋ ಅವಶ್ಯಕತೆ ಬಹಳ ಹತ್ತಂಗಿಲ್ಲ ಸರ್. ನಮ್ಗೆ ಹೋಮಿಯೋಪತಿ ಔಷಧ ಏನಿದ್ರೆ ನಮ್ಗೆ ಬಿಜಾಪುರದಾಗ ಕೊಡ್ತೇವೆ ಸರ್. ಹೇಗೆ ಬಳಸ್ತೀರಾ ಅದು ಗಿಡಗಳಿಗೆ? ಡ್ರೆಂಚಿಂಗ್ ಮಾಡ್ತೇವೆ ಸರ್, ಡ್ರಿಪ್ ಮುಖಾಂತರ ಆಗ್ತೇವೆ ಸರ್. ಸ್ಕ್ರಿಪ್ಷನ್ ಈಗ ಏನೈತಲ್ಲ ಮ್ಯಾಗ ಸ್ಪ್ರೇನು ಮಾಡ್ಕೊಂತೀವಿ ಸರ್. ಅದರಿಂದ ಏನಾದರೂ ಬದಲಾವಣೆ ಕಂಡಿದೀರಾ? ಹೌದು ಸರ್, ನಾವು ಹೋದ ಸಲ ಏನೈತಲ್ಲ ಅದು ಮತ್ತೆ ಎಲ್ಲ ರೀತಿ ಕೂಡಿಸಿ ಬೆಳೆದೇವೆ ಸರ್. ಅಂದ್ರೆ ಈಗ ನಾವು ಅದ್ರ ಮ್ಯಾಗೆ ಅಂತೇನಿಲ್ಲ ಸರ್, ಈಗ ಅದ್ರ ಜೋಡಿ ನಾವು ಜೀವಾಮೃತನು ಮಾಡಿವಿ, ಸಾವಯವ ಗೊಬ್ಬರನು ಹಾಕೊಂತೀವಿ, ಆಮ್ಯಾಗ ಏನೈತಲ್ಲ ಅದನ್ನು ಮಾಡಿವಿ ಸರ್. ಹೋದ ಸಲ ಇಳುವರಿ ಚಲೋ ಬಂದಿತ್ತು ಸರ್. ಈ ದ್ರಾಕ್ಷಿ ಬೆಳೆಗೆ ಏನ್ ಮಾಡ್ತೀರಿ? ಕೆಳಗ ಬಡ್ಡಿಗೆ ಒಟ್ಟೆ ಕೆಮಿಕಲ್ ಹಾಕಂಗಿಲ್ಲ ಸರ್, ಮ್ಯಾಗ ಸ್ಪ್ರೇ ಅಂತೂ ನಾರ್ಮಲ್ ಮಾಡಂಗ್ ಮಾಡ್ತೀನಿ ಸರ್. ಇನ್ನೇನು ಸಾವಯವ ಬೆಳೆದಿಂದ ಏನೈತಲ್ಲ ಮ್ಯಾಗ ಸ್ವಲ್ಪ ನಮ್ಗೆ ರೋಗ ಲಕ್ಷಣಗಳು ಕಡಿಮೆ ಸರ್. ಈಗ 3 ವರ್ಷ ಸರ್ ನಮ್ಗೆ ಚಿಪ್ಸ್ ಆಗಲಿ, ಈಗ ಇದು ಡೌನಿ ಅಂತದಲ್ಲ ಸರ್, ಡೌನಿ ಮೇಡು ಇದಾಗಲಿ ಬಾಳ ಕಾಡಿಲ್ಲ ಸರ್ ನಮ್ಗೆ. ಅಂತ ಕೊಳ್ಳ ರೋಗ ಆಗಲಿ ಬಾಳ ಕಾಡಿಲ್ಲ ಸರ್. ಯಾಕಂದ್ರೆ ನಾವು ಚಟ್ನಿ ಮಾಡು ಮುಂಚಿತವಾಗಿ ಸರ್ ಅದಕ್ಕೆ ಏನ್ ಬೇಕಾದ್ರು ಕೊಟ್ಬಿಡ್ತೇವೆ ಸರ್. ಜೈವಿಕ ಗೊಬ್ಬರ ಆಯ್ತು, ಆಮೇಲೆ ಸಾವಯವ ಗೊಬ್ಬರ ಆಯ್ತು ಸರ್, ಜೀವಾಮೃತನೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಸರ್. ಈಗ ಒಣಭೂಮಿ ಬೇಸಾಯ ಮಾಡ್ತೀರಿ, ಅಲ್ಲಿ ಸಿರಿಧಾನ್ಯ ಯಾವ್ದಾವ್ದು ಬೆಳಿತೀರಿ? ಸಿರಿಧಾನ್ಯ ಸಜ್ಜೆ ಹಾಕ್ತೀನಿ ಸರ್, ರಾಗಿ ಹಾಕ್ತೀವಿ, ನವಣಿ ಹಾಕೊಂತೀವಿ ಸರ್, ಆಮ್ಯಾಗ ಅಲ್ಸಂದಿ ಅಂತ ಇಂತ ಕಾಳ ಕಡಿ ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಹಾಕೊಂತೀವಿ ಸರ್. ಅಂದ್ರೆ ಮಾರಾಟಕ್ಕೆ ಏನಿಲ್ಲ? ಮಾರಾಟಕ್ಕೆ ಅಂದ್ರೆ ತೊಗರಿ ಅಜವಾನ ಉಳ್ಳಾಗಡ್ಡಿನೇ ಸ್ವಲ್ಪ ಜಾಸ್ತಿ ಹಾಕ್ತೀವಿ ಸರ್, ನಮ್ಮ ಮನೆಗೆ ಎಷ್ಟು ಹತ್ತೋ ಅಷ್ಟು ಇದು ಮಾಡ್ಕೊಂತೀವಿ ಸರ್. ಈ ತೊಗರಿ ಎಷ್ಟು ಎಕರೆ ಹೊಲದಲ್ಲಿ ಬೆಳಿತೀರಿ? ತೊಗರಿ ವಯಸ್ಸ ಮಳಿ ಮ್ಯಾಗ ಡಿಪೆಂಡ್ ಸರ್, ಸ್ವಲ್ಪ ಮಳಿ ಚಲೋ ಆಯ್ತು ಅಂದ್ರೆ ಜಾಸ್ತಿ ಹಾಕಿರ್ತೇವೆ ಸರ್, ಮಳಿ ಕಡಿಮೆ ಆಯ್ತು ಅಂದ್ರೆ ಅಷ್ಟೇ ಒಂದು 4-5 ಎಕರೆ ಅಷ್ಟು ಹಾಕಿರ್ತೇವೆ ಸರ್. ಅಕಸ್ಮಾತ್ ಏನಿಲ್ಲ, ಅಕಸ್ಮಾತ್ ಮಳಿ ಹೋದ್ರೂ ಆ ಹೊಲದಾಗ ನಮ್ಗೆ ಕೆನಾಲ ಇದೆ ಸರ್, ನೀರೇನು ಅನುಕೂಲ ಐತೆ ಸರ್, ನೀರು ಬಿಡ್ತೇವೆ ಸರ್. ಈಗ ನೀರಿನ ವ್ಯವಸ್ಥೆ ಹೇಗಿದೆ? ನಮ್ಮ ತೋಟದಾಗ 3 ಬೋರ್ವೆಲ್ ಅದ ಸರ್, ಒಂದು ಕೃಷಿ ಹೊಂಡ ಐತೆ ಸರ್, 3 ಬೋರ್ವೆಲ್ ನೀರೇನೈತಲ್ಲ ಅದಕ್ಕೆ ಸ್ಟಾಕ್ ಮಾಡಿಬಿಟ್ಟು, ಆಮ್ಯಾಗ ಏನೈತಲ್ಲ ಅದಾಗ ಒಂದು ಮೋಟರ್ ಬಿಟ್ಟು ಏನೈತಲ್ಲ ಅದ್ ಪೈಪ್ ಮುಖಾಂತರ ಡ್ರಿಪ್ ಒಳಗೆ ಬಿಡ್ತೇವೆ ಸರ್. ನಿಂಬೆ ಗಿಡಕ್ಕೆ ಏನೈತಲ್ಲ ಹರಗಾವಲಿನೂ ಐತೆ ಸರ್, ಡ್ರಿಪ್ನು ಐತೆ ಸರ್. ಜೊತೆಗೆ ಕೃಷಿ ಹೊಂಡ ಇದೆಯಾ? ಹಾಂ ಐತಲ್ಲ ಸರ್, 30x35 ಒಂದು ಕೃಷಿ ಹೊಂಡನೂ ಐತೆ ಸರ್. ಜೊತೆಗೆ ಸಾಕಷ್ಟು ಆಕಳು ಸಾಕಿದೀರಾ? ಅದೇ ಸಣ್ಣ ದೊಡ್ಡ ಕೂಡಿ ಹೊಂಬದ ಸರ್, ಜರ್ಸಿ ಐತದ, ಜವಾರಿ ಐತದ, ಗೀರ್ ಆಕಳ ಐತದ, ಎಮ್ಮೆ ಇದೆ ಸರ್, ಎಮ್ಮೆ ಕರುಗಳು ಎಲ್ಲ ರೀತಿ ದನಗಳು ಇದೆ ಸರ್. ಮೊದ್ಲು 6 ಸಾಕಾಣಿಕೆನು ಮಾಡ್ತಿದ್ದೆ ಸರ್, 6 ಸಾಕಾಣಿಕೆ ಈಗ ದ್ರಾಕ್ಷಿ ಚಟ್ನಿ ಹೊಡೆದಿಂದ ಎಲ್ಲ ಅಡ್ಡಾಡಿ ಮೇಯ್ತವಲ್ಲ ಸರ್, ಹಿಂಗಾಗಿ ಏನೈತಲ್ಲ ಅಗಿ ಅದು ಬಾಳ ಹೆಚ್ಚಿವಲ್ಲ ಸರ್, ಹಿಂಗಾಗಿ ಕಡಿದೇವ ಅಂತೇಳಿ ಈಗ ತೆಗ್ದಿ ಸರ್. ಒಂದು 2 ವರ್ಷ ಅದು ಮಾಡಿದ್ದೆ ಸರ್ 6 ಸಾಕಾಣಿಕೆ, ಈಗ ಎಲ್ಲ ಅಗಿ ಕಡಿತೇವಲ್ಲ ಹಳಚಿಗ್ಯಾಂಗ್ಲ ಅಂತೇಳಿ ಅದಕ್ಕೆ ತೆಗ್ದಿ ಸರ್. ಈಗ ದಾಳಿಂಬೆ ಬೇಸಾಯ ಆಗ್ಲಿ, ಈ ಕಡೆ ದ್ರಾಕ್ಷಿ ಬೇಸಾಯ ಆಗ್ಲಿ, ಇದಕ್ಕೆ ಈ ಒಂದು ಆಧುನಿಕ ಕೃಷಿ ಪದ್ಧತಿ ಏನ ಅನುಸರಿಸ್ತಾ ಇದ್ದೀರಾ? ಎಲ್ಲ ಡ್ರಿಪ್ ಮ್ಯಾಗೆ ಮಾಡ್ತೀವಿ ಸರ್, ಇನ್ನೇನು ಸೋಲೋ ಟ್ರಪ್ ಹಾಕೊಂಡಿವಿ ಸರ್. ಇನ್ನೇನು ದಾಳಿಂಬೆ ನಾವು ಕ್ರಶ್ ಸ್ಪೀಡ್ ಒಳಗೆ ಅಷ್ಟೇ ಕಸ ತೆಗಿತೀವಿ ಸರ್, ಉಳ್ಕಿ ಟೈಮ್ ಒಳಗೆ ಏನಿಲ್ಲ ಬ್ರಷ್ ಕಟ್ರೆ ಲೆಕ್ಕ ಕಟ್ ಮಾಡಿಬಿಡ್ತೀವಿ ಸರ್. ದ್ರಾಕ್ಷಿ ಬಡ್ಡಿಗೆ ಏನಿಲ್ಲ ಕಬ್ಬಿಂದ ಸೊಪ್ಪೆ ಅದೆಲ್ಲ ಹಾಕ್ತೀವಿ ಸರ್, ಹಿಂಗಾಗಿ ಕಸನು ಕಡಿಮೆ ಆಗುತ್ತೆ ಸರ್. ಈ ದ್ರಾಕ್ಷಿ ಬೆಳೆಗೆ ಎಷ್ಟು ಸರ್ಕಾರಿ ಔಷಧ ಬಳಸ್ತೀರಿ? ಸರ್ಕಾರಿ ಗೊಬ್ಬರನೇ ಹಾಕಂಗಿಲ್ಲ ಸರ್ ನಾವು, ಬರೋ ಸಾವಯವ ಸರ್, ಸಾವಯವ ಗೊಬ್ಬರ ಜೀವಾಮೃತ ಸರ್, ಬಿಟ್ರೆ ಏನಿದ್ರೆ ಜೈವಿಕ ಗೊಬ್ಬರ ಯೂಸ್ ಮಾಡ್ಕೊಂತೀನಿ. ಅದೆಲ್ಲ ಇಲ್ಲ ನೀವೇ ಮಾಡ್ಕೋತೀರಿ ಇಲ್ಲ ಕೊಂಡು ತರ್ತೀರಾ ಹೇಗೆ? ಇಲ್ಲ ಸರ್, ಜೈವಿಕ ಗೊಬ್ಬರ ತೊಗೊಂಬರ್ತೀನಿ ಸರ್, ಸಾವಯವ ಗೊಬ್ಬರ ನಾವು ಇಲ್ಲೇ ರೆಡಿ ಮಾಡ್ತೀವಿ ಸರ್ ತೋಟದಾಗ, ಜೀವಾಮೃತನು ಇಲ್ಲೇ ತಯಾರು ಮಾಡ್ಕೊಂತೀವಿ ಸರ್. ಇದು ಜೈವಿಕ ಗೊಬ್ಬರನು ನಾವೇ ರೆಡಿ ಮಾಡ್ಬೇಕಂತೇಳಿ ಏನಿದ್ರೆ ಪ್ಲಾನ್ ಮಾಡಿ ಸರ್, ನನ್ನ ಕೆಲಸ ನಡೆದಿದೆ ಸರ್. ಇದಲ್ಲದೆ ಸಾಕಷ್ಟು ಪುಟ್ಟ ಪುಟ್ಟ ಬಾಕ್ಸ್ ಗಳನ್ನ ನೋಡಿದೆ, ಅಂದ್ರೆ ಜೇನು ಕೃಷಿ ನೀವು ಮಾಡ್ತಾ ಇದೀರಾ? ಅದೇ ಹೇಗೆ ಜೇನು ಕೃಷಿ ತೋಟದಾಗಿದ್ದ ಏನೈತಲ್ಲ ಸರ್, ದ್ರಾಕ್ಷಿ ಹೂ ಆಯ್ತು, ನಿಂಬೆ ಗಿಡದಾಯ್ತು, ಎಂತ ದಾಳಂಬರಿ ಆಯ್ತು, ಜಲ್ದಿ ಹೂ ಸೆಟ್ ಆಗುತ್ತೆ ಸರ್. ಯಾವುದೇ ರೀತಿ ಫ್ಲವರ್ ಡ್ರಾಪ್ ಆಗೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ ಸರ್, ಯಾಕಂದ್ರೆ ಪರಾಗಸ್ಪರ್ಶದಿಂದ ಏನೈತಲ್ಲ ದಾಳಂಬರಿ ಸ್ವಲ್ಪ ಜಲ್ದಿನೇ ಸೆಟ್ ಆಗುತ್ತೆ ಸರ್. ಜಾಸ್ತಿ ಮ್ಯಾಗ ಔಷಧ ಸಿಂಪಡಣೆ ಮಾಡೋ ಅವಶ್ಯಕತೆ ಬಹಳ ಹತ್ತಂಗಿಲ್ಲ ಸರ್. ಆಮ್ಯಾಗ ನಿಂಬೆ ಗಿಡಕ್ಕೂ ಹೂ ಸಟ್ ಜಲ್ದಿನೇ ಆಗ್ತದೆ ಸರ್. ದ್ರಾಕ್ಷಿ ಈ ಸದ ಕಾಳು ಉಚ್ಚತಾವು, ಆಮ್ಯಾಗ ಹೂ ಉದುರ್ತಾವು ಅಂತ ಸರ್, ಎಲ್ಲ ಹೂವುದಿಂದ ಕಾಳು ಸಟ್ ಆಗ್ತದೆ ಸರ್. ಇವು ಜೇನುಳ ಇದ್ವು ಅಂದ್ರೆ ಏನೈತಲ್ಲ ಪರಾಗಸ್ಪರ್ಶ ಮಾಡೋದ್ರಿಂದ ಜಲ್ದಿ ಆಗುತ್ತೆ ಸರ್. ಇಷ್ಟೆಲ್ಲ ಅನುಕೂಲ ಐತೆ ಸರ್. ಈ ಸಲ ಮಾಡಿ ಒಂದು 5-6 ತಿಂಗಳಾಯ್ತು ಸರ್ ಈಗ ಜೇನುಳ ಮಾಡಿ, ಅದರದಿಂದ ಉಪಯೋಗ ಐತೆ ಸರ್. ಎಷ್ಟು ಜೇನುಗೂಡು ಇದೆ ಸರ್? ನಮ್ಮಲ್ಲಿ ಈಗ 5-6 ಬಾಕ್ಸ್ ಐತೆ ಸರ್ ಜೇನುತುಪ್ಪ, ಅದು ಇಲ್ಲೇ ಮನೆಗೆ ಅಷ್ಟೇ ಯೂಸ್ ಮಾಡ್ತೇವೆ ಸರ್. ಅದು ಹೆಸರಿ ಜೇನುತುಪ್ಪ ತೆಗ್ದಿದ್ದೀರಾ? ಈಗ ಮಾಡಿ ಒಂದು 5-6 ತಿಂಗಳಾಯ್ತು ಸರ್, ಈಗ ಸ್ಟಾರ್ಟಿಂಗ್ ಒಳಗಿದೆ, ಈಗ ಇನ್ನ ಅಷ್ಟು ತೆಗ್ದಿಲ್ಲ ಸರ್. ನಾವು ಒಂದ್ಸಲನು ಇನ್ನಾಗ ಬರ್ತೈತೆ ಸರ್, ಈಗ ಎಲ್ಲ ಗೂಡು ಕಟ್ಟೆವ ಸರ್ ಜೇನ. ಅವು ಬಂದಿಂದ ರೆಡಿ ಆಗ್ತದೆ. ಈಗ ಇದಲ್ದೆ ನಿಂಬೆ ಏನು ಕೃಷಿ ಮಾಡ್ತಿದ್ರ? ಆದಷ್ಟು ಸರ್ ನಿಂಬೆ ಗಿಡ ಒಂದ್ ಎಕರೆ ಐತೆ ಸರ್, ಅದು 100 ಗಿಡ ಅದ ಸರ್ ನಿಂಬೆ ಗಿಡ. ಅದ್ರದ್ದು ಇನ್ಕಮ್ ಚಲೋ ಐತೆ ಸರ್. ಅವಶ್ಯಕಾಯಿ ಎಲ್ಲ ಖರ್ಚು ತೆಗೆದ ಏನೈತ್ಲ 1.8 ರಿಂದ 2 ಲಕ್ಷ ರೂಪಾಯಿ ತನ ಲಾಭ ಐತೆ ಸರ್ ನಮಗೆ. ಈಗ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಾ, ಈ ಕಡೆ ಒಣ ಬೇಸಾಯ ಮಾಡ್ತೀರಿ, ಈ ಕಡೆ ದ್ರಾಕ್ಷಿ ದಾಳಿಂಬೆ ಇವೆಲ್ಲ ಬೆಳಿತಿದ್ದೀರಾ, ಇದರಿಂದಲ್ಲ ಆದಾಯ ಹೇಗೆ? ಆದಾಯ ಚೆನ್ನಾಗಿ ಇರ್ತದೆ. ನಾವು ಮೊದಲೇ ಎಲ್ಲ ಫಸ್ಟ್ ನಾವು ಕೆಮಿಕಲ್ ಹಾಕ್ತಿದ್ದೀವಿ ಸರ್ ದ್ರಾಕ್ಷಿಗೆ. ದ್ರಾಕ್ಷಿ ಕೆಮಿಕಲ್ ಹಾಕಿ ಹೈರಾಣ ಆಗಿ ಅದೊಂದು 2 ಎಕರೆ ತೆಗೆದು ದಾಳಿಂಬೆ ಹೆಚ್ಚಿನ ಸರ್. ಹಿಂಗೆ ರೈತ ಸಂಪರ್ಕದ ಕೇಂದ್ರದಾಗ ಸಜೆಸ್ಟ್ ಮಾಡಿದ್ರಿಂದ ಕೆಲವೊಂದು ರೈತ ಮೀಟಿಂಗ್ಗಳು ಇರ್ತಾವಲ್ಲ ಸರ್, ಮೀಟಿಂಗ್ ಆಯ್ತು ಹಿಂಗ ಮತ್ತೊಬ್ಬರು ತೋಟ ಕರ್ಕೊಂಡು ಹೋಯ್ತು ಸುವಂತ ಕಾರ್ಯಕ್ರಮಗಳು ಇರ್ತಾವ ಸರ್. ಅಲ್ಲೆಲ್ಲ ಹೋಗಿ ಇದು ಮಾಡಿದಾಗ ಏನೈತ್ಲ ಸಾವಯವ ಮಾಡ್ಬೇಕು ಜೀವಾಮೃತ ಮಾಡ್ಬೇಕು ಅಂತೇಳಿ ನಮ್ ತಲೆಯಾಗ ಬಂದ್ ಸರ್. ನಮ್ಮ ಅಪ್ಪಗ ಅದಕ್ಕೆ ಸಪೋರ್ಟ್ ಆದ ಸರ್. ಇದಕ್ಕೆ ಹಿಂಗಾಗಿ ಏನೈತ್ಲ ನಾವು ಜೀವಾಮೃತ ಮಾಡೋದ್ರಿಂದ ನಮ್ಗೆ ಬಹಳ ಲಾಭ ಅನ್ಸಿತ್ತು ಸರ್. ನಮ್ಗೆ ಅದೇನು ಬಹಳ ನುಕ್ಸಾನ್ ಮಾಡಿಲ್ಲ ಸರ್. ಬಗ್ಗೆ ಸ್ವಲ್ಪ ಲೇಬರ್ ಖರ್ಚು ಅಷ್ಟೇ ಸರ್, ಚಟ್ನಿ ಬಣ್ಣ ಇನ್ನೂ ಅಂತೂ ಕಾಮನ್ ಮಾಡ್ಬೇಕು ಸರ್. ಸ್ವಲ್ಪ ಔಷಧ ಅದು ಹೊಡ್ಕೊಂತೀವಿ ಸರ್. ನಾನು ಕೆಳಗಂತೂ ಒಂದು ಕಾಳು ಗೊಬ್ಬರ ಕೊಡಂಗಿಲ್ಲ ಸರ್, ಕೆಲಸದಾಗ ಸಂಗಿಲ್ಲ. ಹ್ಮ್ ಸರ್, ಸ್ವಲ್ಪ ಲೇಬರ್ ಕಡಿಮೆ ಸರ್. ಮತ್ತೆ ಬಡ್ಡಿಗೆ ಕಬ್ಬಿಣ ರೌದಿ ಹಾಕೋದ್ರಿಂದ ಕಸನು ಕಡಿಮೆ ಆಗುತ್ತೆ ಸರ್. ಹಿಂಗಾಗಿ ಏನೈತ್ಲ ನಮ್ಗೆ ಲಾಭದಾಗೆ ಇದೆ ಸರ್. ಈಗ ಇಷ್ಟೆಲ್ಲ 26 ಎಕರೆ ಎಲ್ಲ ನೋಡ್ಕೋತಿರಲ್ಲ, ನಿಮ್ಮ ಮನೆಯಲ್ಲಿ ಯಾರ್ಯಾರು ಈ ಒಂದು ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ? ಸರ್ ನಾವು ನಮ್ಮ ಹೆಣ್ಮಕ್ಳು ಸರ್. ಅಂತ ಅಕ್ಕನು ಏನೈತ್ಲ ಎಲ್ಲ ರೀತಿಯಾಗಿ ಏನೈತ್ಲ ಅವ್ರದೇ ಸರ್ ಎಫರ್ಟ್, ಆಳುಗಳ ಕಡೆ ನೋಡ್ತಾರ, ಆಮೇಲೆ ಹೆಣ್ಮಕ್ಳನ್ನು ಮಾಡ್ತಾರ ಸರ್. ಅಕಸ್ಮಾತ್ ನಾವು ಇಲ್ಲಾಂದ್ರೂ ಔಷಧಿ ಔಷಧಿ ಎಲ್ಲ ಅವ್ರೇ ಹೊಡ್ಕೊಂತಾರ ಸರ್. ಅಪ್ಪದೇನಿರ್ಲಿ ಎಲ್ಲ ನೀರು ಬಿಡ್ತಾರ ಸರ್. ಅಂತ ದನಗಳು ಮಾಡಕ್ ಏನಿಲ್ಲ, ಒಬ್ಬ ಅಣ್ಣ ಬರ್ತಾನೆ ಸರ್ ಕೆಲ್ಸಕ್ಕ. ಆಮೇಲೆ ಅವಾಗ ಏನಿಲ್ಲ ಆಳುಗಳಿಂದ ಅದು ಇದು ಹೋಗ್ತಾವ ಸರ್, ವಯಸ್ಸಾಗಿತ್ತು ಸರ್. ಆಮೇಲೆ ಏನಿಲ್ಲ ಹೆಣ್ಮಕ್ಳು ಸಪೋರ್ಟ್ ಇದಾವ ಸರ್, ಅಕ್ಕನೂ ಸಪೋರ್ಟ್ ಇದಾವ, ಎಲ್ಲ ಸಪೋರ್ಟ್ದಿಂದ ಇಷ್ಟೆಲ್ಲ ಮಾಡೋದು ಸಾಧ್ಯ ಆಗುತ್ತೆ ಸರ್. ಒಬ್ಬರಿಗೆ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಇಷ್ಟೆಲ್ಲ ಮಾಡಿದ್ರ ನಿಮ್ಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿರಬೇಕು, ಯಾವ್ದಾವ್ದು ಬಂದಿದೆ ಸರ್? ನಮ್ಮ ಹೆಣ್ಮಕ್ಳಿಗೆ ವಿಜಯ ಕರ್ನಾಟಕದಿಂದ ಸೂಪರ್ ಸ್ಟಾರ್ ರೈತ ಮಹಿಳೆ ಸರ್, ರಾಜ್ಯ ಮಟ್ಟದ ಬಂದಿತ್ತು ಸರ್, ತಾಲೂಕು ಮಟ್ಟದ ಬಂದಿತ್ತು ಸರ್. ಆಮೇಲೆ ಏನೈತ್ಲ ಇಲ್ಲಿ ಹೈದರಾಬಾದ್ ಒಂದು ಇತ್ತು ಸರ್ ಅವಾರ್ಡ್, ಎಕ್ಸ್ಟೆನ್ಷನ್ ಆಫ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಂತೇಳಿ, ಅದರೊಳಗೂ ಆಲ್ ಓವರ್ ಕರ್ನಾಟಕದಾಗ ಏನೈತ್ಲ ಸೆಲೆಕ್ಟ್ ಆಗಿತ್ತು ಸರ್, ಅದೊಂದು ಸರ್. ಆಮೇಲೆ ಏನೈತ್ಲ ಧಾರವಾಡ ಕೃಷಿ ಮೇಳದು ಒಂದು ಸರ್. ಆಮೇಲೆ ವಿಜಯ ಕರ್ನಾಟಕದ ಒಂದು 2 ಬಂದವ ಸರ್. ಈಗ ಕಳೆದ ವರ್ಷ ಕೃಷಿ ಪಂಡಿತ್ ಅವಾರ್ಡ್ ಬಂದಿತ್ತು, ಸೊ ಅದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ, ಏನಕ್ಕೆ ಬಂತು ನಿಮ್ಗೆ? ಕೃಷಿ ಪಂಡಿತ ಅವಾರ್ಡ್ ಅಂದ್ರೆ ಎಲ್ಲಾ ರೀತಿ ನಾವು ಸಾವಯವದಾಗ ಮಾಡ್ತೀವಿ, ಒಬ್ಬರೇ ಮಾಡ್ತಾರ ಅಂತೇಳಿ ಅನ್ನೋ ಕಾರಣಕ್ಕಾಗಿ ಏನೈತ್ಲ ನಮ್ ಕೃಷಿ ಇಲಾಖೆದಿಂದ ನಮ್ಗೆ ಹೆಸರು ಆಯ್ಕೆ ಮಾಡಿದ್ರು ಸರ್. ಇಲ್ಲಿ ಮಣ್ಣುಗಳ ಆದೇಶಕ್ಕೆ ಸರ್ ಅಂತ ಅಲ್ಲಿ ಎಲ್ಲ ಸಪೋರ್ಟ್ ಇದಾವ ಸರ್, ಆತ್ಮದಿಂದ ಆಯ್ತು ಕಾದ್ರಿ ಸರ್ ಆಯ್ತು ಎಲ್ಲ ಸಪೋರ್ಟ್ ಇದಾವ ಸರ್. ಈಗ ಕೃಷಿ ವಿಶ್ವವಿದ್ಯಾಲಯದಿಂದ ನಿಮ್ಗೆ ಏನು ಸಪೋರ್ಟ್ ಸಿಗತ್ತೆ? ಕೃಷಿ ಇಲಾಖೆದಿಂದ ನಮ್ಗೆ ಆತ್ಮದಿಂದ ಏನೈತ್ಲ ಸರ್ ಒಂದು ಚಾಪ್ ಕಟ್ರ ಇಸ್ಕೊಟ್ಟ ಸರ್, ಚಾಪ್ ಕಟ್ರ ಸರ್, ಸೋಲಾರ್ ಟ್ರಾಪ್ ಸರ್, ಹಿಂಗ್ ಹೊಸ ಹೊಸ ಏನ್ ಬಂದಿದ್ದು ಏನೈತ್ಲ ಹೇಳ್ತಾರ ಸರ್, ನಮ್ಗೆ ಹೆಲ್ಪ್ ಮಾಡ್ತಾರ ಸರ್. ಇವೆಲ್ಲ ಹೊಸ ತಂತ್ರಜ್ಞಾನ ಯೂಸ್ ಮಾಡಿದಿರಲ್ಲ, ಇದರಿಂದ ಏನೇನು ಅನುಕೂಲ ಆಗಿದೆ ನಿಮ್ಗೆ? ಎಲ್ಲ ರೀತಿ ಅನುಕೂಲ ಐತೆ ಸರ್, ಈ ಸೋಲಾರ್ ಟ್ರಾಪ್ಸ್ ಅದ, ಆಮೇಲೆ ಕಂಟಿ ಕೂಲಿ ಮಿಷಿನ್ಸ್ ಅದ, ಬ್ರಷ್ ಕಟ್ರ್ ಇದೆಲ್ಲ ಯೂಸ್ ಮಾಡ್ಕೊಂತೀವಿ ಸರ್. ಮಂಜುನಾಥ್ ಅವರ ಧರ್ಮ ಪತ್ನಿ ಆದಂತ ಕಲ್ಪನಾ ಅವರು ನಮ್ ಜೊತೆ ಇದಾರೆ. ಇವರು ಇವರ ಪತಿಗೆ ಕೃಷಿ ಚಟುವಟಿಕೆಯಲ್ಲಿ ಸಾಕಷ್ಟು ಸಾಥ್ ಕೊಟ್ಟು ಎಲ್ಲಾ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಇವರನ್ನ ನಾವು ಮಾತಾಡ್ಸೋಣ. ನಮಸ್ಕಾರ ಕಲ್ಪನಾ ಅವರ. ನಮಸ್ಕಾರ ಸರ್. ನೀವು ನಿಮ್ಮ ಯಜಮಾನರ ಕೃಷಿ ಚಟುವಟಿಕೆಯಲ್ಲಿ ಹೇಗೆ ಭಾಗವಹಿಸ್ತೀರಿ? ಕೃಷಿಯಲ್ಲಿ ರೀ ನಾವು ನಮ್ಮ ಯಜಮಾನರು ಇಬ್ರು ಕೂಡ ಹೊಲದಲ್ಲಿ ಕೆಲಸ ಮಾಡೋದು, ದ್ರಾಕ್ಷಿ ದಾಳಿಂಬ್ರಿ ನಿಂಬೆ ಗಿಡ ಲೇಬರ್ಸ್ ತಗೊಂಡು ಕಿಸಿದ್ರೆ ಎಲ್ಲಾ ತರ ಇಬ್ರು ಮಾಡ್ತೇವೆ ಸರ್. ಆಮೇಲೆ ನಮ್ಮ ಯಜಮಾನರು ಎಲ್ಲರೂ ಹೋದ್ರು ನಾವೆಲ್ಲ ಮ್ಯಾನೇಜ್ ಮಾಡ್ತೇವೆ ಸರ್. ಬೇರೆ ಯಾವ ರೀತಿ ನೀವು ಅವರಿಗೆ ಸಹಾಯ ಮಾಡ್ತೀರಿ? ಸಹಾಯ ಅಂದ್ರೆ ರೀ ಈಗ ಎಲ್ಲರ ಊರಾದ ಹೋಗಿದ್ರಂದ್ರಿ ನಾವು ಟ್ರ್ಯಾಕ್ಟರ್ ಚಾಲನೆ ಮಾಡ್ತೀರಿ ಸರ್. ಆಮೇಲೆ ಟ್ರ್ಯಾಕ್ಟರ್ದಿಂದ ಸ್ಪ್ರೇ ಮಾಡೋದಾಗ್ಲಿ, ಹರಗುವುದು, ಆಮೇಲೆ ಏನ್ರಿ ತರುವುದು, ಟ್ರ್ಯಾಕ್ಟರ್ ಮೇಲೆ ಎಲ್ಲಾನು ಕೆಲಸ ಮಾಡ್ತೀರಿ. ಅಂದ್ರೆ ನೀವು ಸಂಪೂರ್ಣವಾಗಿ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸ್ತೀರಿ? ಈಗ ಇದು ಹೈನುಗಾರಿಕೆ, ಒಂದಷ್ಟು ಆಕಳು ಸಾಕಿದ್ರ, ಸೊ ನೀವು ಅದ್ರ ಬಗ್ಗೆ ಎಷ್ಟು ಕಾಳಜಿ ತಗೊಳ್ತೀರಿ? ಅವಕ್ಕೂ ಪಾಲನೆ ಪೋಷಣೆ ಮಾಡ್ತೀರಿ ಸರ್. ಆಮೇಲೆ ಲೇಬರ್ಸ್ಗಳು ಒಮ್ಮೊಮ್ಮೆ ಬರ್ತಾರೆ, ಒಮ್ಮೊಮ್ಮೆ ಬರಂಗಿಲ್ಲ. ಬರಲಿಲ್ಲ ಅಂದ್ರೆ ನಾವೇ ಎಲ್ಲಾ ತರ ಮಾಡ್ತೀರಿ, ಅವಕ್ಕ ಸಗಣಿ ಬಳಿದಾಗ್ಲಿ, ಮೇವು ಹಾಕೋದು, ನೀರ್ ಕುಡಿಸೋದು ಎಲ್ಲಾ ತರ ಮಾಡ್ತೀರಿ. ಆಮೇಲೆ ಹಿಂಡುದು, ಮನೆಗೆ ಎಷ್ಟು ಹತ್ತ ಅಷ್ಟು ಇಟ್ಕೊಂಡು ಮಿಕ್ಕಿದ್ದೆಲ್ಲ ನಾವು ಡೇರಿಗೆ ಹಾಕ್ತೀರಿ ಸರ್, ಮಾರ್ತೀವಿ ಹಾಲ. ಈಗ ನೀವು ಒಂದಷ್ಟು ಎಕ್ಸೋಟಿಕ್ ಫ್ರೂಟ್ ಪ್ಲಾಂಟ್ಸ್ ಅಂತ ಏನ್ ಹೇಳ್ತಾರೆ, ಹಣ್ಣಿನ ಗಿಡಗಳು, ಈಗ ಅದನ್ನ ಹಾಕ್ಬೇಕು ಅಂದ್ಬಿಟ್ಟು ಮುಂದೆ ಒಂದು ಯೋಜನೆ ಇದೆ, ಅದು ಏನೇನ್ ಮಾಡ್ಬೇಕಂತಿದ್ದೀರಿ? ಈ ವರ್ಷ ರೀ ಸ್ವಲ್ಪ ವೀಕ್ ಆಗಿದ್ರಿ ಇದು ಮುಂದಿನ ಪಡ ರೀ. ಈ ಪಡ ತೆಗೆದು ಅಲ್ಲಿ ಅಲ್ಲಿ ಅಗಿ ಹಚ್ಚೇವ್ರಿ, ಒಂದು ಪ್ಲಾಟ್ ಮಾಡ್ಕೋಬೇಕಂತ ಹೇಳಿ ಎಲ್ಲಾ ತರ ಅಗಿ ತಂದ ನೆಟ್ಟೇವ್ರಿ. ದ್ರಾಕ್ಷಿ ತೆಗೆದಿಂದ ಅದೊಂದು ಪ್ಲಾಟ್ ಒಟ್ಟು ಎಲ್ಲಾ ತರ ಹಣ್ಣಿಂದು ಒತ್ತಾಟ ಕಾಣುವಂಗ ಮಾಡ್ಬೇಕಂತ ಮಾಡೇವ್ರಿ ಸರ್. ಏನೇನು ಹಣ್ಣು ಹಾಕ್ಬೇಕಂತೀವ್ರಿ? ವಾಟರ್ ಆಪಲ್, ಮತ್ತೆ ಚೆರಿ, ಸ್ಟಾರ್ ಪೂರ್ಟ, ಆಮೇಲೆ ಹಲಸಿನ ಹಣ್ಣ, ತೆಂಗು, ಮಾವು, ಚಿಕ್ಕು, ನಿಂಬೆ, ಎಲ್ಲ ಹಣ್ಣಿನ ಗಿಡಗಳು ಹಾಕ್ಬೇಕಂತ ಮಾಡ್ಕೊಂಡ್ರಿ ಸರ್. ಈಗ ಏನಾದ್ರು ಅದರ ಸಸಿ ಎಲ್ಲ ತಂದು ಒಂದು ಪ್ರಯೋಗ ಅಂತ ಏನಾದ್ರು ಮಾಡಿರಾ? ಹೇಗೆ? ಹಾ ರೀ ಸರ್, ಮಾಡೇವ್ರಿ ಸರ್. ಅಡಿಕೆ ಹಚ್ಚೇವ್ರಿ, ಬಾಳೆ ಹಚ್ಚೇವ್ರಿ, ಆಮೇಲೆ ಏಲಕ್ಕಿ, ಲವಂಗ, ಮೆಣಸ ಎಲ್ಲಾನು ಪ್ರಯೋಗ ಮಾಡೇವ್ರಿ. ಎರಡು ಮೂರು ನಾಲ್ಕು ಗಿಡಗಳು ತಂದು ಹಚ್ಚೇವ್ರಿ ಸರ್, ಎಲ್ಲ ಸಕ್ಸಸ್ ಆಗ್ಯವ್ರ ಗಿಡ ಹತ್ತೇವ್ರಿ ಸರ್. ಈಗ ನಿಮ್ಗೆ ಯಾವ ಯಾವ ಪ್ರಶಸ್ತಿ ಬಂದದ? ನಮಗ್ರಿ ಫಸ್ಟ್ ರೀ ಇಲ್ಲಿ ವಿಜಯ ಕರ್ನಾಟಕದಿಂದ ಬಂದದ್ರಿ, ಸೂಪರ್ ಸ್ಟಾರ್ ಮಹಿಳೆದ್ರಿ. ಆಮೇಲೆ ಜಿ ಕೆ ವಿಕೆದ ಬೆಂಗಳೂರದಾಗನು ರಾಜ್ಯಮಟ್ಟಕ್ಕ ಅದನ್ನು ಸೂಪರ್ ಸ್ಟಾರ್ ಮಹಿಳೆ ಅಂತ ಬತ್ರಿ. ಆಮೇಲೆ ಧಾರವಾಡದ ಬಂದದ್ರಿ, ಆಮೇಲೆ ಹೈದರಾಬಾದ್ನಾಗೂ ಬಂದಿದ್ರಿ ಸರ್. ಇವೆಲ್ಲ ಪ್ರಶಸ್ತಿಗಳು ಏನಕ್ಕೆ ಬಂದದ ಅಂದ್ರೆ, ನಾವು ಮಾಡುದು ನಮ್ ಕೆಲಸ ನೋಡ್ಕಿಸಿದ್ರೆ ಕಷ್ಟ ರೀ ಸರ್. ಸಾವಯವ ಕೃಷಿ ಮಾಡ್ತಾ ಇದ್ದೇವೆ ಅಂತ ಹೇಳ್ರಿ, ಅದಕ್ಕೆ ನಮಗೆ ಈ ಪ್ರಶಸ್ತಿ ಬಂದ್ರಿ ಸರ್. ಈಗ ಸಾವಯವ ಕೃಷಿ ಸಂಪೂರ್ಣವಾಗಿ ಮಾಡ್ತಾ ಇದೀರಾ ಹೇಗೆ? ಹಾ ರೀ ಸರ್, ಸಾವಯವ ಕೃಷಿ ಸಂಪೂರ್ಣ. ಈಗ 12 ಎಕರೆ ಏನ್ ನೀರಾವರಿ ಅದಲ್ರಿ, ಅದರ ಪೂರ್ತಿ ಸಾವಯವ ಕೃಷಿನೇ ಮಾಡ್ತೇವ್ರಿ, ಯಾವ್ದೇ ಕೆಮಿಕಲ್ ಬಳಸಲ್ರಿ. ಜೀವಾಮೃತದಿಂದನೇ ಮಾಡಾಕತ್ತೇವ್ರಿ. ಪೈಲ ನಮಗ್ ಸ್ವಲ್ಪ ರಾಸಾಯನಿಕ ಬಳಸ್ತಿದ್ದೇವ್ರಿ, ಕೆಮಿಕಲ್ ಬಳಸ್ತಿದ್ದೇವ್ರಿ, ಲಾಭ ಜಾಸ್ತಿ ಬರ್ತೈತ್ರಿ ಸರ್. ಆದ್ರ ಗಿಡಗಳು ಬಹಳ ಹಾಳಾಗತ್ತರಿ, ಗಿಡಗಳು ಹೊಲಾಗತ್ತರಿ. ಹಿಂಗಾಗಿ ಈ ಕಡೆ ಕಡೆ ನಾವು ಒಂದ 8-10 ವರ್ಷ ಐತ್ರಿ ಈಗ ಇದೇ ಜೀವಾಮೃತನೇ ಮಾಡತ್ತೇವ್ರಿ. ಫಸ್ಟಿಗೆ ರಾಸಾಯನಿಕ ಬಳಸಿದ್ದೇವಿ, ಲಾಭ ಚಲೋ ಬರ್ತೈತ್ರಿ. ಆಮೇಲೆ ರಾಸಾಯನಿಕ ಬಿಟ್ಟಿಸಿದ್ರೆ ಈಗ ಸಾವಯವ ಕೃಷಿ ಬಂದೇವ್ರಿ, ಒಮ್ಮಿದೊಮ್ಮೆ ಸಾವಯವ ಮಾಡಾಕತನ ನಮಗ ಅದು ಮ್ಯಾನೇಜ್ ಆಗಲಿರಿ. ಅದು ಇಳುವರಿ ಕಡಿಮೆ ಬರ್ತರಿ, ಇಳುವರಿ ಕಡಿಮೆ ಬರತನ ಈ ಕಡೆ ಕಡೆ 4 ವರ್ಷ ಐತ್ರಿ, ಮತ್ತ ಚಲೋ ಬರತೈತ್ರಿ ಸರ್. ಎಷ್ಟು ಇಳುವರಿ ಬರ್ತದೆ ಈಗ? ಈಗ ರೀ ನಿಂಬಿ ಗಿಡ, ದ್ರಾಕ್ಷಿ ಕೂಡ್ರಿ, ಪೈಲ 26-25 ಲಕ್ಷ ಬರ್ತೈತ್ರಿ. ಈಗ ದಾಳಿಂಬ್ರಿ ಇದು 2 ವರ್ಷ ಐತ್ರಿ, 2 ಪೀಕ್ ತಗೊಳತ್ತ, 8 ಪೀಕ್ ರೀ, ಅದನ್ನು ಹಾಸಲ 10 ಲಕ್ಷ ಬಂದದ್ರಿ. ಟೋಟಲ್ ಒಂದು 30 ತನ ಬರ್ತದ್ರಿ. ಅಂದ್ರ ಇಳುವರಿ ಏನು ವ್ಯತ್ಯಾಸ ಆಗಿಲ್ಲ? ಹಾ ರೀ, ಕಡಿಮೆ ಖರ್ಚಿನಿಂದ ಆದಾಯ ಜಾಸ್ತಿ ತಗೊಳಕತ್ತೀರಿ ಸರ್. ಇದು ನಮ್ಗೆ ಬಾಳ ಖುಷಿ ಆಗದ್ರಿ. ಖರ್ಚು ಬಾಳ ಇಲ್ರಿ ಸರ್. ಪೈಲ ಬಾಳ ಖರ್ಚಿತ್ರಿ, ರಾಸಾಯನಿಕ ಗೊಬ್ಬರ ತರ್ತಿದ್ದಲ್ರಿ, ಅರ್ಧ ನಮಗ್ ಉಳಿತೈತ್ರಿ, ಅರ್ಧ ಅದಕ್ಕೆ ಹೋಗಿತ್ರಿ. ಈ ಸದ ಬಾಳ ಇಲ್ರಿ ಸರ್, 1 ರೂಪಾಯಿ ಚಾರಣೆನೇ ಖರ್ಚಾಕತ್ತೀರಿ. ಈಗ ಬೇರೆ ರೈತರು ಸಾವಯವ ಕೃಷಿ ಮಾಡ್ಬೇಕು ಅಂತ ಅನ್ಕೊಳ್ತಾರಲ್ಲ, ಅವ್ರಿಗೇನ್ ಹೇಳ್ತೀರಿ? ಮಾಡ್ಬೋದ್ರಿ ಸರ್, ಸಾವಯವ ಕೃಷಿ ಮಾಡೋದ್ರಿಂದ ಲಾಭ ಐತ್ರಿ, ಮತ್ತೆ ಖರ್ಚು ಕಡಿಮೆ ಹತ್ತೈತ್ರಿ, ಆರಾಮಾಗಿ ಮಾಡಬಹುದ್ರಿ. ಅಂದ್ರೆ ಅವ್ರಿಗೆ ಇದರಿಂದ ಉಪಯೋಗ ಇದೆ ಅಂತೀರಿ? ತುಂಬಾ ಉಪಯೋಗ ಇದ್ರಿ ಸರ್, ಚಲೋ ಆಗ್ತೈತ್ರಿ. ಈಗ ನೀರು ಇಲ್ಲ ಇಳುವರಿ ಇವೆಲ್ಲ ಸರಿಯಾಗಿ ಸಿಗತ್ತಾ ಅಂತ? ಹಾ ರೀ ಸರ್, ಈಗ ನಾವು ಒಂದ್ ಲಿಮಿಟೆಡ್ ಮ್ಯಾಗ ಬಿಡ್ತೇವ್ರಿ ಸರ್, 30 ನಿಮಿಷ, 25 ನಿಮಿಷ ಇಂತಿಷ್ಟು ನೀರ್ ಅಂತ ಹೇಳಿ ಟೈಮ್ ಟೇಬಲ್ ಹಾಕೊಂಡವ್ರಿ, ಅದ್ರ ಮೇಲೆ ಬಿಡ್ತೇವ್ರಿ ಸರ್. ಅದ್ರ ಮೇಲೆ ನೀರ್ ಕರೆಕ್ಟ್ ಬಿಡುತ್ತೇವ್ರಿ ಸರ್. ಹೆಚ್ಚ ಕಡಿಮೆ ನೀರ್ ಬಿಡಂತ ಇಲ್ರಿ, ಅಂದ್ರೆ ಹೆಚ್ಚಾಯ್ತಂದ್ರ ಯಾವ್ದಾರ ರೋಗ ಬರ್ತೈತಿ, ಆಮೇಲೆ ಇವಷ್ಟು ಏನಾರ ಪ್ರಾಬ್ಲಮ್ ಆಗ್ತದ್ರಿ. ಕರೆಕ್ಟ್ ನೀರ್ ಬಿಟ್ಟೇವಂದ್ರ ಏನಾಗಲ್ಲ ಸರ್, ಇಳುವರಿ ಚೆನ್ನಾಗಿ ಬರ್ತೈತ್ರಿ. ಈಗ ಸಿರಿಧಾನ್ಯ ಅದು ಎಷ್ಟೆಕರೆ ಬೆಳಿತೀರಿ? ಅದು 18 ಎಕರೆ ರೀ ಸರ್, ಇದು 12 ಎಕರೆ ರೀ, ಅದು 18 ಎಕರೆ ಒಣ ಬೇಸಾಯ ಅಂದ್ರೆ ಎಲ್ಲಾ ತರ ಕಾಳುಗಳು ಬೆಳಿತೇವ್ರಿ, ಸಿರಿಧಾನ್ಯಗಳ ಅಂತೇಳಿ. ಅದು ಜೋಳ, ಕಡ್ಲಿ, ಹತ್ತಿ, ಸೂರ್ಯಪಾನ, ತೊಗರಿ, ಹವೇಜ, ಅಜವಾನ ಇವೆಲ್ಲ ತರ ಹಾಕೋತೇವ್ರಿ ಸರ್. ಈಗ ಜೋಳ ಏನು ಇನ್ನ ಜವಾರಿ ಬೆಳಿತೀರಾ ಹೇಗೆ? ಹಾ ರೀ ಸರ್, ಜವಾರಿನೇ ಐತ್ರಿ ಸರ್. ಈಗ ನೀವು ಒಂದು ಮಹಿಳಾ ಸಂಘ ಮಾಡ್ಕೊಂಡಿರಾ, ಆಹಾರ ಭದ್ರತೆ ಏನಿದೆ ಅದ್ರ ಸಲುವಾಗಿ, ಸೊ ಅದು ಹೇಗ್ ನಡೀತಿದೆ, ಅದರ ಚಟುವಟಿಕೆ ಏನು? ಈ ಆತ್ಮ ಯೋಜನೆಯಿಂದ ರೀ ಮಹಿಳಾ ಸಂಘ ಸಂಸ್ಥೆ ಗುಂಪು ಮಾಡ್ಕೊಂಡ್ರಿ ಸರ್. ಅದರದಿಂದ ನಮ್ಗ ಈ ಪಟ್ಟಣಸಟ್ಟಿ ಸರ್, ಆಮೇಲೆ ಸಾಗರ್ ಸರ್, ಈ ಸೋಲಾರ್ ಟ್ರ್ಯಾಪ್ ಅದು ಎಲ್ಲ ನಮಗ ಹೇಳ್ಕೊಟ್ರಿ. ಮತ್ತ ಆಮೇಲೆ ಅವ್ರು ನಮಗ ಹಿಂಗ್ ಮಾಡ್ರಿ ಅಂತೇಳಿ ಎಲ್ಲ ತರ ಮಾಹಿತಿ ಕೊಡ್ತಾರ್ರಿ. ಚಲೋ ಆಗಿದ್ರಿ ಸರ್, ಅದರದಿಂದ ನಮಗ ಬಹಳ ಅನುಕೂಲ ಆಗಿದ್ರಿ. ಈಗ ಮಹಿಳಾ ಒಂದು ಗುಂಪು ಏನ್ ಮಾಡ್ಕೊಂಡಿರಾ, ಅದ್ರಲ್ಲಿ ಎಷ್ಟು ಜನ ಇದ್ದೀರಿ? ಒಂದು 10-12 ಮಂದಿ ಇದಾರೆ. ಯಾವ ರೀತಿ ನೀವು ನಿಮ್ಮ ಸಂಘನ ನಡೆಸ್ತೀರಾ, ಏನೇನ್ ಚಟುವಟಿಕೆ ಇದೆ ಅಲ್ಲಿ ಅಂದ್ರಿ? ಈಗ ನಮ್ಗೇನ್ ತಿಳಿಲಿಲ್ಲ, ಗೊತ್ತಾಲಿನ ಸರ್ ಕೇಳ್ತೇವ್ರಿ, ಅವ್ರ ಸರ್ ನಮ್ಗೆ ಹಿಂಗ್ ಮಾಡ್ರಿ, ಹಿಂಗ್ ಮಾಡಿದ್ರೆ ಚಲೋ ಆಗ್ತೈತಿ, ಇದು ಹಾಕೋರಿ ಇದು ಇಲ್ಲ ಹಿಂಗ್ ಹೇಳ್ತಾರೆ ಸರ್. ಅದ್ರಿಂದ ನಾವು ಎಲ್ಲರೂ ಮಾತಾಡ್ಕೊಂಡು ಅವರು ತಮ್ಮ ಹೊಲ ಹಾಕೋತಾರ, ನಾವು ನಮ್ಮ ಹೊಲ ಹಾಕೋತೀವಿ, ಈ ತರ ಒಂದು ಗುಂಪು ಮಾಡ್ಕೊಂಡು ಕೇಸಿಂದ್ರೆ ಮಾಡ್ಕೋತಾ ಇದ್ರೆ. ಅಂದ್ರೆ ಅವರು ನಿಮ್ಗೆ ಮಾಹಿತಿ ಕೊಡ್ತಾರೆ ಮತ್ತೆ ತರಬೇತಿ ಕೊಡ್ತಾರೆ? ಹಾ ರೀ ಸರ್, ತರಬೇತಿ ಕೊಡ್ತಾರೆ, ಮಾಹಿತಿ ಕೊಡ್ತಾರೆ. ನಮ್ಗೇನ್ ಗೊತ್ತಾಗಲಿ ಪಟ್ಟಣಸಟ್ಟಿ ಸರ್, ಸಾಗರ್ ಸರ್ ಕೇಳ್ತೇವ್ರಿ ಸರ್, ನಾವು ಅವ್ರು ಹೇಳ್ತಾರೆ ಸರ್ ನಮ್ಗೆ, ಇದರಿಂದ ಚಲೋ ಆಗೈತ್ರಿ ಸರ್, ನಮ್ಗೆ ಅನುಕೂಲ ಆಗೈತ್ರಿ. ಇದುವರೆಗೆ ಏನೇನ್ ನೆರವು ಸಿಕ್ಕಿದೆ ಅಲ್ಲಿಂದ? ತುಂಬಾ ಸಿಕ್ಕಿದೆ ಸರ್. ಈಗ ನಾವು ಕಟ್ಟರ್ ಮಿಷನ್ ಸರ್ ಇಸ್ಬಿಟ್ಟದ್ರಿ, ಆಮೇಲೆ ಸೋಲಾರ್ ಟ್ರ್ಯಾಪ್ ಹಾಕೋದ್ರಿ, ಇಂತವೆಲ್ಲ ಸಣ್ಣ ಪುಟ್ಟ ಚಟುವಟಿಕೆಗಳು ಸರ್ ಹೆಲ್ಪ್ ದಿಂದ ನಾವು ಮಾಡ್ಕೊಂಡ್ರಿ ಸರ್. ಒಳ್ಳೇದು ಕಲ್ಪನಾ ಅವರ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿ ಕೊಟ್ರೆ ನಮ್ಮ ರೈತರಿಗೆ. ಧನ್ಯವಾದಗಳು. ನಮಸ್ಕಾರ ಸರ್, ಧನ್ಯವಾದಗಳು. ಇನ್ನು ಮಂಜುನಾಥ್ ಅವರ ಸಹೋದರಿಯಾದ ಸಾವಿತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಇವ್ರ ಜೊತೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರನ್ನು ಮಾತಾಡ್ಸೋಣ. ಸಾವಿತ್ರಿ, ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನೀವು ನಿಮ್ಮ ತಮ್ಮನ್ನ ಕೃಷಿ ಚಟುವಟಿಕೆಯಲ್ಲಿ ಏನೇನು ಸಹಾಯ ಮಾಡ್ತೀರಿ? ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸರ್, ನಮ್ಮ ತಮ್ಮನಿಗೆ ನಾನು ದ್ರಾಕ್ಷಿ, ದಾಳಂಬ್ರಿ, ಲೇಮನ್ ಅದ್ರ ಜೊತೆಗೇನೆ ಮಿಶ್ರ ಸಾವಯವ ಕೃಷಿ ಮಾಡಿ ಅಂತ ಹೇಳ್ತೇನೆ. ಅದ್ರ ಜೊತೆಗೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದ ಹಾಗೆ ಎಕ್ಸಾಟಿಕ್ ಫ್ರೂಟ್ಸ್, ಹೊರದೇಶದ ಹಣ್ಣುಗಳನ್ನು ನಮ್ಮ ದೇಶದ ನಾವು ಬೆಳಿಬಹುದು. ಈಗ ಫಾರ್ ಎಕ್ಸಾಂಪಲ್ ಕೇರಳ, ತಮಿಳುನಾಡಲ್ಲಿ ಬೆಳೆದಿದ್ದಾರೆ. ಸೊ ಅದನ್ನ ನಮ್ಮ ಕರ್ನಾಟಕದಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡಬಹುದು, ಅದನ್ನು ನಾವು ಬೆಳಿಬಹುದು ಅಂತ ನನ್ನ ತಮ್ಮನಿಗೆ ನಾನು ಅಡ್ವೈಸ್ ಮಾಡಬಹುದು. ಸೊ ತಮ್ಮನಿಗೆ ಬಿಡುವು ಸಿಕ್ಕಾಗ ಅವನು ಹೋಗ್ತಾನೆ, ಇಲ್ಲ ಅಂತಂದ್ರೆ ನಾನು ಎಲ್ಲೆಲ್ಲಿ ಕೃಷಿ ಮೇಳ ಆತರ ಎಲ್ಲ ವಿಸಿಟ್ ಮಾಡಿ ನಮ್ಮ ವಾತಾವರಣಕ್ಕೆ ಯಾವ್ದು ಸೂಟೇಬಲ್ ಆಗುತ್ತೆ ಸೊ ಅದ್ರ ಬಗ್ಗೆ ಸ್ಟಡಿ ಮಾಡಿ ಆ ಪ್ಲಾಂಟೇಶನ್ ನಾನು ತಗೊಂಬಂದು ನಾನು ಇಲ್ಲಿ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗುತ್ತೆ ಇಲ್ಲ ಚೆಕ್ ಮಾಡಿ ಆಮೇಲೆ ನಾನು ಪ್ಲಾಂಟೇಶನ್ ಮಾಡಕ್ಕೆ ಹೇಳ್ತೀನಿ ನನ್ನ ತಮ್ಮನಿಗೆ. ಸೊ ಆಲ್ಮೋಸ್ಟ್ ನಮ್ಮ ತಮ್ಮನಿಗೆ ನಾನು ಸಪೋರ್ಟಿವ್ ಆಗೇ ಇರ್ತೀನಿ. ಈಗೇನಾದ್ರೂ ಪ್ರಯೋಗ ಮಾಡಿದೀರಾ ಹೇಗೆ? ಹಾ ಸರ್, ಆಕ್ಚುಲಿ ಈಗ ನನ್ನಲ್ಲಿ 50-60 ವೆರೈಟಿ ಎಕ್ಸಾಟಿಕ್ ಫ್ರೂಟ್ಸ್ ಇದಾವೆ ಸರ್. ಲೈಕ್ ವಾಟರ್ಪಲ್ ಅಲ್ಲಿ 4 ವೆರೈಟಿ ಸರ್, ಪಿಂಕ್, ರೆಡ್, ವೈಟ್, ಗ್ರೀನ್, ಅವಕಾಡೋ, ಸೊ ಲಾಂಗನು, ರಾಂಬುಟನು, ಸೊ ಬಾಳೆಲ್ಲ ಒಂದ್ 5-6 ವೆರೈಟೀಸ್, ಚಕೋತ, ದೇವನಹಳ್ಳಿ ಚಕೋತ, ಲೇಮನ್ ಅಲ್ಲಿ 5 ವೆರೈಟಿ, ರೆಡ್ ಲೇಮನ್ ವಿತೌಟ್ ಸೀಡ್ಲೆಸ್, ಸೊ ಸ್ವೀಟ್ ಲೇಮನ್, ಸೊ ಈ ತರ ಎಲ್ಲ ಇದಾವೆ ಸರ್. ಅದನ್ನ ನಾನು ಈಗ ಪ್ಲಾಂಟೇಶನ್ ಮಾಡಿದೀನಿ ಸರ್. ಈಗ ನಮ್ಮ ಕ್ಲೈಮೇಟ್ಗೆ ಅದು ಸೂಟೇಬಲ್ ಆಗಿದೆ, ಬರುತ್ತೆ ಸರ್. ಈಗ ಅದು ಎಲ್ಲ ನಾನು ತಗೊಂಬಂದಿರೋದು ಗ್ರಾಫ್ಟೆಡ್, ಸೊ ವಿದಿನ್ 2 ಇಯರ್ಸ್ ಅಲ್ಲಿ ಹೀಲ್ಡ್ ಸ್ಟಾರ್ಟ್ ಆಗುತ್ತೆ ಸರ್. ಈಗ ಎಷ್ಟು ಅಂತ ಒಂದು ಹಣ್ಣಿನ ಗಿಡಗಳಿದೆ ನಿಮ್ಮಲ್ಲಿ? ಈಗ ನನ್ನಲ್ಲಿ ಈಗ 50-60 ವೆರೈಟೀಸ್ ಇದಾವೆ ಸರ್. ಮ್ಯಾಂಗೋದಲ್ಲಿ ಸುಮಾರು 10 ವೆರೈಟಿ ಸರ್. ಲೈಕ್ ಇದು ಕಲಾಪಾಡಿ, ಮಿಯಾಜೊಕ್ಕಿ, ನೂರ್ಜಾನು, ಸಿಂಧೂರ, ಮಲ್ಲಿಕಾ, ಆಮೇಲೆ ಇದು ಕೇಸರು, ಆಪಸ್ ಎಲ್ಲ ಇದಾವ ಸರ್. ಅದು ಮ್ಯಾಂಗೋದಲ್ಲಿ, ಆಮೇಲೆ ಕಾಫಿಯಲ್ಲಿ ರಂಬುಸ್ಟನ್ ಅಂತ ಇದೆ, 2 ವೆರೈಟೀಸ್ ಇದೆ. ಆಮೇಲೆ ಫಾರಿನ್ ಥೈಲ್ಯಾಂಡ್ ಮಾವ್ ಅಂತ ಇದೆ ಸರ್, ವಿತೌಟ್ ಸೀಡ್ಲೆಸ್. ಜಪನೀಸ್ ಗುವಾ ಇದೆ, ಸ್ಟ್ರಾಬೆರಿ ಗುವಾ ಇದೆ, ನಾಗ್ಪುರ ಆರೆಂಜ್ ಇದೆ, ಸೀಬೆ ಇದೆ, ದೇವನಹಳ್ಳಿ ಚಕೋತ ಇದ್ರೆ 4 ವೆರೈಟೀಸ್ ಇದಾವೆ. ಸೊ ಸುಮಾರು ಇದಾವೆ ಸರ್ ನನ್ನ ಹತ್ರ. ಅಲ್ಲ, ಈ ಒಂದು ಹಣ್ಣಿನ ಗಿಡಗಳ ಹಾಕಿ ಎಷ್ಟು ವರ್ಷ ಆಯ್ತು? ಈಗ ಸರ್ 1 ಇಯರ್ ಹತ್ರ ಆಯ್ತು ಸರ್ ನಾನು ತಗೊಂಬಂದು. ಯಾವ್ದಾದ್ರು ಫಲ ಕೊಟ್ಟಿದ್ಯಾ? ಈಗ ಲೈಟ್ ಆಗಿ ಬರ್ತಾ ಇದೆ ಸರ್ ಫಲ, ಬಟ್ ಅದು ನಾವು ಬಿಡ್ತಾ ಇಲ್ಲ, ಯಾಕಂದ್ರೆ ಫಲ ಬಿಡುವುದ್ರಿಂದ ಪ್ಲಾಂಟೇಶನ್ ಗ್ರೋತ್ ಆಗುದಿಲ್ಲ ಸರ್. ಸೊ ಹಿಂಗ ನಾವು ಫಲ ತೆಗೆದು ಬಿಡ್ತೀವಿ ಸರ್, ಆಫ್ಟರ್ 2 ಇಯರ್ಸ್ ನಾವು ಫಲ ಹಿಡಿಯೋದು. ಈಗ ಲೈಕ್ ಬರ್ತಾ ಇದೆ ಸರ್, ಸ್ಟ್ರಾಬೆರಿ ಗೋವಾ ಬರ್ತಾ ಇದೆ, ವಿತೌಟ್ ಜಪನೀಸ್ ಸೀಬೆ ಬರ್ತಾ ಇದೆ, ಮ್ಯಾಂಗೋ ಬರ್ತಾ ಇದೆ, ಅವೆಲ್ಲ ನಾವು ಕಿತ್ತಾಕ್ತೀವಿ ಸರ್. ಆಮೇಲೆ ಬಾರ್ಬರೋಡ್ ಚೆರೀಸ್ ಬರ್ತಾ ಇದೆ, ಅಂಜೂರ ಬರುತ್ತೆ, ಎಲ್ಲ ಬರ್ತಾ ಇದೆ ಸರ್. ಈಗ ನಿಮ್ಮ ತಮ್ಮನಿಗೆ ಈ ಒಂದು ಹೊಸ ಹೊಸ ತಂತ್ರಜ್ಞಾನ ಏನಿದೆ ಅದನ್ನ ಬಳಸೋಕೆ ನೀವು ಸಹಾಯ ಮಾಡಬಹುದಲ್ಲ? ಅಫ್ಕೋರ್ಸ್ ಸರ್, ಮಾಡ್ತಾ ಇದ್ದೀನಿ. ಯಾವ ತರ ಅಂದ್ರೆ ಸರ್, ಈಗ ಫಾರ್ ಎಕ್ಸಾಂಪಲ್ ತೆಂಗಿನ ಪರಕೆ, ಅದನ್ನ ನಾವು ಏನ್ ಮಾಡ್ತೀವಿ, ಹಿಂದಿನ ಒಲೆಗೆ ಯೂಸ್ ಮಾಡಿ ಮುಂದಿನ ಪರಕೆನ ಕಟ್ ಮಾಡಿ ತಿಪ್ಪೆಗೆ ಹಾಕ್ತಿದ್ವಿ ಸರ್. ಅದು ಕೊಳೆಯಕ್ಕೆ ಇಷ್ಟು ಲೇಟ್ ಪ್ರೊಸೆಸ್ ಆಗ್ತಿತ್ತು, ಬಟ್ ಚಾಪ್ಟರ್ ಮೆಷಿನ್ ಇಂದ ನಾವು ಅದನ್ನ ಕೊರ್ದ್ಬಿಟ್ಟು ಪೀಸ್ ಪೀಸ್ ಮಾಡಿ ಅದನ್ನ ತಿಪ್ಪೆಯಲ್ಲಿ ಹಾಕಿ ಕೊಳಸಿದ್ರೆ ವಿದಿನ್ 4 ಮಂತ್ಸ್ ತಗೊಳುತ್ತೆ. ಈ ತರ ನಾವು ರಾ ಮೆಟೀರಿಯಲ್ ಮೇಲೆ ಕೊಟ್ಬಿಟ್ರೆ ವಿದಿನ್ 1 ಮಂತ್ ಅಲ್ಲಿ ನಾವು ಗೊಬ್ಬರನ ತಗೋಬಹುದು. ಇದು ಟೆಕ್ನಾಲಜಿ ನಮಗೆ ಯೂಸ್ ಮಾಡುತ್ತೆ. ಸೊ ಇದು ತಂತ್ರಜ್ಞಾನ ನಾನು ಅಳವಡಿಸ್ಕೋಬಹುದು ತಮ್ಮನಿಗೆ. ಇದರಿಂದ ಬೆನಿಫಿಟ್ ಇದೆ, ಚಾಪ್ಟರ್ ಮೆಷಿನ್ ಇಂದ ಬೆನಿಫಿಟ್ ಇದೆ. ಲೈಕ್ ಸೋಲಾರ್ ಟ್ರ್ಯಾಪ್, ಸೊ ಅದು ಮೋತಿ ಹುಳ, ವಿತೌಟ್ ಸೋಲಾರ್ ಟ್ರ್ಯಾಪ್ ಒಂದ್ ಮೋತಿ ಹುಳ ಒಂದ್ 10 ಕಾಯಿ ತೂತಾಕತ್ತೆ. ಸೋಲಾರ್ ಟ್ರ್ಯಾಪ್ ಇದ್ರೆ ಒಂದ್ ಕಮ್ಮಿ ಆಗುತ್ತೆ ಸರ್, 5 ಕಾಯಿ ಮಾತ್ರ ಬೀಳುತ್ತೆ, ಇನ್ 5 ಕಾಯಿ ನಮ್ ಸೇವ್ ಆಗುತ್ತೆ. ಸೊ ಅದರಿಂದ ನಮ್ಗೆ ಬೆನಿಫಿಟ್ ಇದೆ ಸರ್ ಸೋಲಾರ್ ಟ್ರ್ಯಾಪ್ ಇಂದ. ಆಮೇಲೆ ಸೋಲಾರ್ ಬೋರ್ವೆಲ್ ಅಂತ ಅದು ಟ್ರೈ ಮಾಡ್ತಾ ಇದೀವಿ ಸರ್, ವಿತೌಟ್ ಪವರ್ ಇಲ್ಲಾರ್ದೆ. ಸೊ ಅದನ್ನ ಮಾಡ್ತಾ ಇದೀವಿ. ತುಂಬಾ ಎಫೆಕ್ಟಿವ್ ಇದೆ ಸರ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ. ಆಕ್ಚುಲಿ ಈಗ 5 ಅವರ್ಸ್ ಮಾಡೋ ಕೆಲಸ ವಿದಿನ್ 1 ಅವರ್ ಅಲ್ಲೇ ನಾವು ಮಾಡ್ಕೋಬಹುದು, ವಿತೌಟ್ ಲೇಬರ್ ಇಂದ ನಾವು ಮಾಡ್ಕೋಬಹುದು ಸರ್. ಟೈಮ್ ಸೇವ್ ಆಗುತ್ತೆ, ಲೇಬರ್ ಸೇವ್ ಆಗುತ್ತೆ, ಬೇಗ ಬೇಗ ಆಗುತ್ತೆ ಕೆಲಸ. ವಿತ್ ಟೆಕ್ನಾಲಜಿ ನಾವು ಫಾಲೋ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ ಸರ್. ಇದಲ್ಲದೆ ಬೇರೆ ಯಾವ ರೀತಿ ನೀವು ಸಹಾಯ ಮಾಡ್ತೀರಿ? ಆಕ್ಚುಲಿ ಎರೆಹುಳ ಗೊಬ್ಬರ ಸರ್, ಅದು ನಾನು ಬೇರೆ ಕಡೆ ಟ್ರೈನಿಂಗ್ ತಗೊಂಡು ಕಲ್ತು ತಗೊಂಬಂದೆ. ಆಮೇಲೆ ಜೇನು ಸಾಕಾಣಿಕೆ ಸರ್, ಅದನ್ನು ನಾನು ಟ್ರೈನಿಂಗ್ ತಗೊಂಡು ತಮ್ಮನಿಗೆ ಹೇಳಿದೆ, ನಾನು ಫಸ್ಟ್ ನಾನು ಮಾಡ್ತೀನಿ, ನಾನು ಕಲ್ತಾದ್ಮೇಲೆ ಅವ್ರಿಗೆ ನಾನು ಟ್ರೈನ್ ಅಪ್ ಮಾಡ್ತೀನಿ. ಸೊ ಜೇನು ಸಾಕಾಣಿಕೆ, ಎರೆಹುಳ ಗೊಬ್ಬರ, ಎರೆಹುಳ ಗೊಬ್ಬರದಲ್ಲಿ ಎರಿಜಲ ಅಂತ ಬರುತ್ತೆ, ಸೊ ವರ್ಮಿ ಕಾಂಪೋಸ್ಟ್, ಸೊ ಅದು ಕೊಕ್ಕೊ ಪಿಡ್ತಾ ಇರೋ. ಮತ್ತೆ ಏರ್ ಲೇಯರಿಂಗ್ ಮಾಡ್ತೀನಿ ಸರ್ ನಾನು, ಅದು ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಟ್ರೈನಿಂಗ್ ತಗೊಂಡೆ, ಏರ್ ಲೇಯರಿಂಗ್, ಗ್ರಾಫ್ಟೆಡ್. ಸೊ ಯಾವ್ದಕ್ಕೆ ಯಾವ್ದು ಮಾಡಬಹುದು ನಾವು ಬ್ಯಾಲೆನ್ಸ್, ಈಗ ನಾವು ಬೀಜದ ಗಿಡ ಹಾಕೊಂಡ್ರೆ ನಾವು ಯಾವ್ದು ಬೇಕಾದ ಸೈಯನ್ನು ತಗೊಂಡು ನಮ್ಮಲ್ಲೇ ನಾವು ಪ್ಲಾಂಟೇಶನ್ ಮಾಡ್ಕೋಬಹುದು. ಚಿಕ್ಕದಾಗಿ ನಾವು ನರ್ಸರಿ ನಾವು ಮಾಡ್ಕೊಂತ ಇದೀವಿ ಸರ್. ಈಗ ನಮ್ಮಲ್ಲಿ ಏನ್ ಬೆಳೆದಿದೆ ಮದರ್ ಪ್ಲಾಂಟ್ ಇಟ್ಕೊಂಡು ನಾವು ಮಾಡೋದು ಈ ತರ ಎಲ್ಲ ಮಾಡ್ತೇವೆ. ಅಂದ್ರೆ ನರ್ಸರಿ ಒಂದು ನಡೆಸ್ತಾ ಇದೀರಾ ಅಂತ ಹೇಳಿದ್ರೆ ಚಿಕ್ಕದಾಗಿ ನಮ್ಮ ನಾವು ಊರಲ್ಲಿ ಇಲ್ಲ ಸರ್, ನನ್ನ ಮನೆ ಪರ್ಪಸ್. ನಾನು ಎಲ್ಲಾದ್ರೂ ಹೋದಾಗ ಒಂದ್ ಸೈಯನ್ ತಗೊಂಡ್ಬರ್ತೀನಿ. ಹೊಸದಾಗಿ ನಾವು ಪ್ಲಾಂಟೇಶನ್ ಪರ್ಚೇಸ್ ಮಾಡ್ಬೇಕಂದ್ರೆ ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ಮೋರ್ ದನ್ 5,000-10,000 ಪರ್ ಪ್ಲಾಂಟ್ ಇದಾವೆ ಸರ್. ಅದು ಯಾಕೆ ಅಂತಂದ್ರೆ ಬ್ಲಾಕ್ ಸಪೋಟ, ಗ್ರೀನ್ ಮ್ಯಾಂಗೋ, ವೈಟ್ ಸಪೋಟ, ರೆಡ್ ಮ್ಯಾಂಗೋ ಅವೆಲ್ಲ ಈ ಲೇಟೆಸ್ಟ್ ಆಗಿ ಬಂದಿರೋದು. ಸೊ ಡಿಮ್ಯಾಂಡ್ ಇರೋದ್ರಿಂದ ನಾವೇನ್ ಮಾಡಕ್ಕಾಗತ್ತೆ ಅಷ್ಟು ಪರ್ಚೇಸ್ ಮಾಡಕ್ಕಾಗಲ್ಲ. ಸೊ ನಾವೇನ್ ಮಾಡ್ತೀವಿ, ನಮ್ ಗ್ರಾಫ್ಟೆಡ್ ಬರೋದ್ರಿಂದ ಜಸ್ಟ್ ನಾವೊಂದು ಬೀಜದ ಮರ ಮಾಡ್ಕೊಂಡು ಸೈಯನ್ ತಗೊಂಡು ಗ್ರಾಫ್ಟ್ ಮಾಡ್ಕೊಂಡು ನಾವು ಮಾಡ್ಕೊಂತೀವಿ ಸರ್. ನಮ್ಮಲ್ಲಿ ಮದರ್ ಪ್ಲಾಂಟ್ ಆದ್ಮೇಲೆ ರೈತರು ನಮ್ಮಲ್ಲಿ ವಿಸಿಟ್ ಬಂದಾಗ ಸೊ ಅವ್ರಿಗೆ ನೀಡ್ ಇತ್ತು ಅಂದ್ರೆ ಸೊ ಫಿಸಿಕಲಿ ನೋಡ್ಬಿಟ್ಟು ನಮ್ಗೆ ಪ್ಲಾಂಟ್ ಬೇಕು ಅಂದ್ರೆ ನಾವು ಮಾಡ್ಕೊಡ್ತೀವಿ ಸರ್. ಒಳ್ಳೇದು ಸಾವಿತ್ರಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಈ ತನಕ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಭಾಗಿವಾಡಿ ತಾಲೂಕಿನ ನಂದಿಹಾಳ ಪಿಯು ಗ್ರಾಮದ ಮಂಜುನಾಥ್ ಬಸಪ್ಪ ದೊಡ್ಡಮನಿ, ಕಲ್ಪನಾ ಮಂಜುನಾಥ್ ದೊಡ್ಡಮನಿ ಹಾಗೂ ಸಾವಿತ್ರಿ ದೊಡ್ಡಮನಿ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಬಿವಿ ಶ್ರೀಧರ್. ಮಣ್ಣಿನ ಮಗ ಕೇಳಿದಿರಿ. ಈಗ ದುಮನ್ಸೂರಿನ ಕೃಷ್ಣಪ್ಪ ದರ್ಗಿ ಮತ ಸಂಗಡಿಗರಿಂದ ಏಕ್ತಾರಿ ಪದ ಕೇಳೋಣ. ಶ್ರೀಗಿರಿ ಸೋಖ್ಯಾತ್ರಕ್ಕೆನ್ನೋಗಿ ಯಾತ್ರೆಯ ಮಾಡಿ ಬಂದೆ. ಶ್ರೀಗಿರಿ ಶರೀರ ದೋಳುಂಟು ಹರ ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರ್ಮವು ಬೇರುಂಟು. ಶ್ರೀಗಿರಿ ಸ್ವಾಖ್ಯಾತ್ರ ಕಿನ್ನಂದೋಗಿ ಯಾತ್ರೆಯ ಮಾಡಿ ಬಂದೆ. ಶ್ರೀಗಿರಿ ಶರೀರ ದೋಳುಂಟು ಹರ ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರ್ಮವು ಬೇರುಂಟು. ಹರ ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರ್ಮವು ಬೇರುಂಟು. ಆರು ಬೆಟ್ಟವ ದಾಟಿ ನಡೆದೇನು ಮೂರು ಕೊಳ್ಳದ ಮೂಲ ತಿಳದೇನು ಏರಿದೇನು ಕೈಲಾಸ ದ್ವಾರವನು. ಆರು ಬೆಟ್ಟವ ದಾಟಿ ನಡೆದೇನು ಮೂರು ಕೊಳ್ಳದ ಮೂಲ ತಿಳದೇನು ಏರಿದೇನು ಕೈಲಾಸ ದ್ವಾರವನು. ಹರ ಓಂ ಶ್ರೀ ಗುರು ಸಿದ್ಧ ಸಾರಿ ಬಡಗಲ ಗುಡಿಯ ಕಂಡಿದೆನು. ಹರ ಓಂ ಶ್ರೀ ಗುರು ಸಿದ್ಧ ಸಾರಿ ಬಡಗಲ ಗುಡಿಯ ಕಂಡಿದೆನು. ಯೋಳ ಸುತ್ತಿನ ಕ್ವಾಟಿ ಇದರೊಳ ನೀಲದ ಪರಿ ಗಗನ ದೋಳು ತಾಳು ಮದ್ದಳೆ ಬೇರೆ ಗಂಟಿಗಳು. ಯೋಳ ಸುತ್ತಿನ ಕ್ವಾಟಿ ಇದರೊಳ ನೀಲದ ಪರಿ ಗಗನ ದೋಳು ತಾಳು ಮದ್ದಳೆ ಬೇರೆ ಗಂಟಿಗಳು. ಹರ ಓಂ ಶ್ರೀ ಗುರು ಸಿದ್ಧ ಯಾಳೆ ಯಾಳೆ ಕತಾನೆ ನುಡಿತೇಳು. ಹರ ಓಂ ಶ್ರೀ ಗುರು ಸಿದ್ಧ ಯಾಳೆ ಯಾಳೆ ಕತಾನೆ ನುಡಿತಿರಲು. ಒಂಬತ ಬಾಗಿಲ ಇದರೊಳು ಇಂಬಲದೆ ನಾಲ್ಕು ಬೀದಿ ತುಂಬಿ ಸೋಸಲ ಕೊಳಲು ಏಳುಂಟು. ಒಂಬತ ಬಾಗಿಲ ಇದರೊಳು ಇಂಬಲದೆ ನಾಲ್ಕು ಬೀದಿ ತುಂಬಿ ಸೋಸಲು ಕೊಳಲು ಏಳುಂಟು. ಹರ ಓಂ ಶ್ರೀ ಗುರು ಸಿದ್ಧ ಕಂಬ ಎರಡು ಶಿಖರ ಒಂದುಂಟು. ಸಿದ್ಧಾಕಾರ ಓಂ ಶ್ರೀ ಗುರು ಸಿದ್ಧ ಕಂಬ ಎರಡು ಶಿಖರ ಒಂದುಂಟು ಬರುವ ಎಂಟು ಕೋಣ ಬಡದೇನು ಇರುವ ಎರಡು ಹುಲಿಯ ತಡದೇನು ಮೆರಿಯ ಸಾಪಿನ ಹೇಳಿಯ ಮೆಟ್ಟ ಬರುವ ಎಂಟು ಕೋಣ ಬಡದೇನು ಇರುವ ಎರಡು ಹುಲಿಯ ತಡದೇನು ಮೆರಿಯ ಸಾಪಿನ ಹೇಳಿಯ ಮೆಟ್ಟಿದೆನು ಓಂ ಶ್ರೀ ಗುರು ಸಿದ್ಧ ಚರ್ಚೆ ಕಪಿಗಳು ಹಿಡದ ಕಟ್ಟಿದೆನು ಅರ ಓಂ ಶ್ರೀ ಗುರು ಸಿದ್ಧ ಚರ್ಚೆ ಕಪಿಗಳು ಹಿಡದ ಕಟ್ಟಿದೆನು ಅಡಿಕೆ ಸೂರ್ಯನ ಹಿಂದ ಇರಲು ಪಂಚ ತತ್ವದ ದಾರಿ ಎರಡು ಪಂಚ ಅಮೃತ ಸುರದ ನೋಡಲು ಅಡಿಕೆ ಸೂರ್ಯನ ಹಿಂದ ಇರಲು ಪಂಚ ತತ್ವದ ದಾರಿ ಎರಡು ಪಂಚ ಅಮೃತ ಸುರದ ನೋಡಲು ಹರ ಓಂ ಶ್ರೀ ಗುರು ಸಿದ್ಧ ಅರ್ಥ ಸೌವಿಸ ಮರಣ ನಿಮಗಿಲ್ಲೋ ಹರ ಓಂ ಶ್ರೀ ಗುರು ಸಿದ್ಧ ಪಾತಳ ಗಂಗೊಳಗೆ ಮುಣಗಿ ಏತೆ ಸೂರ್ಯನ ಶಿಖರ ನೋಡಿ ಜ್ಯೋತ್ರಲಿಂಗಕ ದೃಷ್ಟಿ ಬಿಟ್ಟಿದೆನು ಪಾತಳ ಗಂಗೊಳಗೆ ಮುಣಗಿ ಏತೆ ಸೂರ್ಯನ ಶಿಖರ ನೋಡಿ ಜ್ಯೋತ್ರಲಿಂಗಕ ದೃಷ್ಟಿ ಬಿಟ್ಟಿದೆನು ಹರ ಓಂ ಶ್ರೀ ಗುರು ಸಿದ್ಧ ಜ್ಯೋತ್ರಲಿಂಗ ಕರ್ದೊಳ ಕಾಣಿಸಿತು ಹರ ಓಂ ಶ್ರೀ ಗುರು ಸಿದ್ಧ ಜ್ಯೋತ್ರಲಿಂಗ ಕರ್ದೊಳ ಕಾಣಿಸಿತು ಇಂದ್ರ ದಿಕ್ಕಿನಲ್ಲಿ ಸುರಿಯ ಚಂದ್ರ ಗುಪ್ತ ಧೂಳು ಮುಣಗಿ ಅಂದ ಚಂದದ ಬೆಳಕ ತೋರ್ಕುವನು ಇಂದ್ರ ದಿಕ್ಕಿನಲ್ಲಿ ಸುರಿಯ ಚಂದ್ರ ಗುಪ್ತ ಧೂಳು ಮುಣಗಿ ಅಂದ ಚಂದದ ಬೆಳಕ ತೋರ್ಕುವನು ಹರ ಓಂ ಶ್ರೀ ಗುರು ಸಿದ್ಧ ಇಂದು ನೋಡಲು ಬೈಲಿಗೆ ಬೈಲಾದು ಹರ ಓಂ ಶ್ರೀ ಗುರು ಸಿದ್ಧ ಇಂದು ನೋಡಲು ಬೈಲಿಗೆ ಬೈಲಾದು ಇಂತ ಶ್ರೀಶೈಲಾದ ಘನವು ಭ್ರಾಂತಿ ಗೆಟ್ಟು ಮುಣಗಿ ನೋಡಲು ಅಂತರಂಗದ ಮನೆಯ ಪಕ್ಕಿದೆನು ಇಂತ ಶ್ರೀಶೈಲಾದ ಘನವು ಭ್ರಾಂತಿ ಗೆಟ್ಟು ಮುಣಗಿ ನೋಡಲು ಅಂತರಂಗದ ಮನೆಯ ಪಕ್ಕಿದೆನು ಹರ ಓಂ ಶ್ರೀ ಗುರು ಸಿದ್ಧ ಶಾಂತ ಮಲ್ಲೇಶ ತಾನೆಯಾದನು ಹರ ಓಂ ಶ್ರೀ ಗುರು ಸಿದ್ಧ ಶಾಂತ ಮಲ್ಲೇಶ ತಾನೆಯಾದನು ಹರ ಓಂ ಶ್ರೀ ಗುರು ಸಿದ್ಧ ಶಾಂತ ಮಲ್ಲೇಶ ತಾನೆಯಾದನು ಶ್ರೀಗಿರಿ ಸೋಕ್ಷಾತ್ರ ಕಿನ್ನಂದೋಗಿ ಯಾತ್ರೆ ಮಾಡಿ ಬಂದೆ ಶ್ರೀಗಿರಿ ಶರೀರದೋಳುಂಟು ಹರ ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರ್ಮವು ಬೇರುಂಟು ಹರ ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರ ಮರ್ಮವು ಬೇರುಂಟು ಹರ ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರ ಮರ್ಮವು ಬೇರುಂಟು ಧುಮ್ಮಸೂರಿನ ಕೃಷ್ಣಪ್ಪ ದರ್ಗಿ ಅವರು ಹಾಡಿರುವ ಏಕ್ತಾರಿ ಪದ ಕೇಳಿದಿರಿ ಈಗ ಕೆಲವು ಜಾಹೀರಾತುಗಳು ಮಾಂ ಜಿ ಆಪ್ ಕಹಾಂ ಗಯಿ ಥಿ ಮೈನೆ ಚಾಯ್ ಕಾ ಪಾನಿ ರಖಾ ಥಾ ಬಹು ಸರ್ಕಾರಿ ಸ್ವಾಸ್ಥ್ಯ ಕರ್ಮಿ ಆಯೆ ಥೆ ವೋ ಬತಾ ರಹೆ ಥೆ ಕಿ ಹಾಥಿ ಪಾವ್ ಸೆ ಬಚಾವ್ ಕಿ ದವಾ 10 ಫರ್ವರಿ ಕೋ ಸಬ್ ಕೋ ದಿ ಜಾಯೆಗಿ ಔರ್ ವೋ ಉನ್ಕೆ ಸಾಮ್ನೆ ಹಿ ಖಾನಿ ಹೈ ಹಾಥಿ ಪಾವ್